ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವ್ ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರದು. ಮತ್ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ. ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. SBI ಜನರಲ್ ಇನ್ಶೂರೆನ್ಸ್ ಕಂಪನಿಯ ಕೃಷಿ ಬಾಂಧವರಿಗಾಗಿ ಪ್ರಮುಖ ಸೂಚನೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಪ್ರಯೋಜನವನ್ನು ಪಡೆಯಿರಿ. ಯೋಜನೆಯಲ್ಲಿ ಸೇರಿಕೊಳ್ಳುವುದು ಅತ್ಯಂತ ಸುಲಭವಾಗಿರುತ್ತದೆ. ನಿಮ್ಮ ಸಮೀಪದ ಬ್ಯಾಂಕ್ ಶಾಖೆ ಅಥವಾ CSC ಕೇಂದ್ರವನ್ನು ಸಂಪರ್ಕಿಸಿ ನಿಶ್ಚಿಂತರಾಗಿ ಬೆಳೆ ವಿಮೆಯನ್ನು ಮಾಡಿಸಿ ಹಾಗೂ ಚಿಂತಾಮುಕ್ತರಾಗಿರಿ. ಹೆಚ್ಚಿನ ಮಾಹಿತಿಗಾಗಿ ಶುಲ್ಕರಹಿತ ನಂಬರ್ 1800123230 ಗೆ ಕರೆ ಮಾಡಿ. IRDA ರಿಜಿಸ್ಟ್ರೇಷನ್ ನಂಬರ್ 144. ಷರತ್ತುಗಳು ಅನ್ವಯಿಸುತ್ತವೆ. ನಿಯಮಗಳು ಮತ್ತು ಷರತ್ತುಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿಯ ಕೃಷಿ ಬಾಂಧವರಿಗಾಗಿ ಪ್ರಮುಖ ಸೂಚನೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಪ್ರಯೋಜನವನ್ನು ಪಡೆಯಿರಿ. ಯೋಜನೆಯಲ್ಲಿ ಸೇರಿಕೊಳ್ಳುವುದು ಅತ್ಯಂತ ಸುಲಭವಾಗಿರುತ್ತದೆ. ನಿಮ್ಮ ಸಮೀಪದ ಬ್ಯಾಂಕ್ ಶಾಖೆ ಅಥವಾ CSC ಕೇಂದ್ರವನ್ನು ಸಂಪರ್ಕಿಸಿ ನಿಶ್ಚಿಂತರಾಗಿ ಬೆಳೆ ವಿಮೆಯನ್ನು ಮಾಡಿಸಿ ಹಾಗೂ ಚಿಂತಾಮುಕ್ತರಾಗಿರಿ. ಹೆಚ್ಚಿನ ಮಾಹಿತಿಗಾಗಿ ಶುಲ್ಕರಹಿತ ನಂಬರ್ 1800123230 ಗೆ ಕರೆ ಮಾಡಿ. IRDA ರಿಜಿಸ್ಟ್ರೇಷನ್ ನಂಬರ್ 144. ಷರತ್ತುಗಳು ಅನ್ವಯಿಸುತ್ತವೆ. ನಿಯಮಗಳು ಮತ್ತು ಷರತ್ತುಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಕಿಸಾನ್ ವಾಣಿಯಲ್ಲಿ ಇದೀಗ ಸಾವಯವ ಕೃಷಿ ಏಕೆ ಮತ್ತು ಹೇಗೆ, ಈ ಕುರಿತು ಕೂದಿ ಶ್ರೀನಿವಾಸ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಕೂದಿ ಶ್ರೀನಿವಾಸ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಈಗ ಸಾಮಾನ್ಯವಾಗಿ ಈ ಕರಾವಳಿ ಜಿಲ್ಲೆಯಲ್ಲಿ ಅಡಿಕೆಯನ್ನೇ ಹೆಚ್ಚು ಪ್ರಧಾನವಾಗಿ ಒಂದು ವಾಣಿಜ್ಯ ಬೆಳೆಯಾಗಿ ಬೆಳೆಯುವಂತಹದ್ದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಒಂದಷ್ಟು ತೆಂಗು, ಕಾಳುಮೆಣಸು, ಬೇರೆ ಬೆಳೆಗಳನ್ನು ಕೂಡ ಬೆಳೆಯುವುದನ್ನು ನೋಡ್ತೀವಿ. ಆಹಾರ ಬೆಳೆಯಾಗಿ ಪ್ರಧಾನವಾಗಿ ಇರುವಂತಹದ್ದು ಭತ್ತ. ಈ ಎಲ್ಲದರಲ್ಲಿಯೂ ಕೂಡ ಈ ಸಾವಯವ ಕೃಷಿಯ ಅನುಷ್ಠಾನ ಹೇಗೆ ನಡೀಬೇಕು, ಅದರ ಜೊತೆ ಜೊತೆಗೆ ಸಾವಯವ ಮನಸ್ಸು ಅಂದ್ರೆ ಏನು? ಖಂಡಿತ, ಯಾಕೆ ಕೇಳಿದ್ರೆ ಒಳ್ಳೆಯ ಪ್ರಶ್ನೆ ಇದು ಅಂತ ಕೇಳಿದ್ರೆ, ಇವತ್ತು ಎಲ್ಲರೂ ನಾವು ಏನ್ ಮಾಡ್ತಾ ಇದ್ದೀವಿ ಕೇಳಿದ್ರೆ, ಸಾವಯವ ಕೃಷಿ ಅಂತ ಕೇಳಿದ್ರೆ ಕೇವಲ ದನದ ತುಳಿತ ಅಥವಾ ಸಗಣಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಇದನ್ನು ನೇರವಾಗಿ ಉಪಯೋಗ ಮಾಡಿದಾಗ ಸಾವಯವ ಕೃಷಿ ಅಂತ ತಿಳ್ಕೊಂಡಿದ್ದಾರೆ. ಇದು ತಪ್ಪು ಅಭಿಪ್ರಾಯ. ಬದಲಾಗಿ ನಾವು ಸಾವಯವ ಕೃಷಿಯಲ್ಲಿ ಏನು ಕೇಳಿದ್ರೆ, ಕೇವಲ ಗೊಬ್ಬರದ ಬಳಕೆ ಮಾತ್ರ ಆಗಿರೋದಿಲ್ಲ, ಗೊಬ್ಬರ ಉತ್ಪಾದನೆ ಮತ್ತೆ ಗೊಬ್ಬರದ ಗುಣಮಟ್ಟ, ಇದು ಗಿಡಗಳಿಗೆ ಯಾವ ರೀತಿ ಪರಿಣಾಮಕಾರಿಯಾಗಿ ಉಪಯೋಗಿಸಲಿಕ್ಕಾಗುತ್ತೆ ಅನ್ನೋದನ್ನ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಕೇಳಿದ್ರೆ, ಗೊಬ್ಬರ ತಯಾರಿಯ ಬಗ್ಗೆ ನಾವು ತುಂಬಾ ಮುಂಜಾಗ್ರತೆ ವಹಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಇವತ್ತು ಸಾವಯವ ಕೃಷಿಯಲ್ಲಿ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗ್ಬೋದು. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಅಂತ ಕೇಳಿದ್ರೆ, ನನ್ನ ಒಂದು ಭಾಷೆಯಲ್ಲಿ ಹೇಳೋದಾದ್ರೆ, ಸಾರಯುಕ್ತ ನಾವು ಗೊಬ್ಬರವನ್ನು ತಯಾರು ಮಾಡುವಂತ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ನಮ್ಮ ಕೃಷಿಕರು. ಹೇಗೆ ಕೇಳಿದ್ರೆ, ನಮ್ಮ ಎಲ್ಲ ಕೃಷಿಕರ ಹತ್ರ ಏನಿದೆ ಕೇಳಿದ್ರೆ, ಹೈನುಗಾರಿಕೆ ಇದೆ, ಕೋಳಿ ಸಾಕಣೆ ಇದೆ, ಕೆಲವರು ಕುರಿ ಸಾಕಣೆನೂ ಮಾಡ್ತಾರೆ. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ತ್ಯಾಜ್ಯಗಳು ಬರ್ತವೆ, ಪ್ರಾಣಿ ತ್ಯಾಜ್ಯಗಳು ಬರ್ತವೆ. ಈ ತ್ಯಾಜ್ಯಗಳನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳುವಂತಹದ್ರ ಅರಿವು ನಮಗೆ ಇರಬೇಕಾಗತ್ತೆ. ಇವಾಗ ಉದಾಹರಣೆ ತಗೊಳ್ಳೋದಾದ್ರೆ, ನಮ್ಮ ಸಗಣಿ ಗೊಬ್ಬರ, ಈ ಸಗಣಿ ಗೊಬ್ಬರದಲ್ಲಿ ಏನಾಗುತ್ತೆ ಕೇಳಿದ್ರೆ, ಇವತ್ತು ಹೆಚ್ಚಿನವರು ಏನ್ ಮಾಡ್ತಾರೆ ಕೇಳಿದ್ರೆ, ಗೊಬ್ಬರಿಗೆ ಸ್ಲರಿಯನ್ನಾಗಿ ಉಪಯೋಗ ಮಾಡ್ತಾರೆ. ಇನ್ನು ಹೆಚ್ಚಿನವರು ದನಕ್ಕೆ ಸೊಪ್ಪು ಹಾಕುವಂತಹದ್ದು ಅಥವಾ ದರಲೆ ಹಾಕುವಂತಹದ್ದು ನಮ್ಮ ಭಾಷೆಯಲ್ಲಿ ಏನ್ ಹೇಳ್ತೇವೆ, ಇದನ್ನು ಸಹ ಮಾಡ್ತಾ ಇದ್ದಾರೆ. ಆದರೆ ಈ ಗೊಬ್ಬರಗಳನ್ನು ತೆಗೆದು ನಾವು ಏನ್ ಮಾಡ್ತೇವೆ, ಹೆಚ್ಚಿನವರು ಏನ್ ಮಾಡ್ತಾರೆ ಕೇಳಿದ್ರೆ, ನಮ್ಮ ಹಟ್ಟಿಯಿಂದ ಹೊರಗೆ ಹಾಕುವಂತ ಸ್ಥಿತಿ ಜಾಸ್ತಿ ಇರ್ತದೆ. ಕೆಲವರು ಅದನ್ನು ಮುಚ್ಚಿಡ್ತಾರೆ, ಕೆಲವರು ಅದನ್ನು ಗಾಳಿಗೆ ತಿರ್ದು ಹಾಕ್ತಾರೆ, ಕೆಲವರದ್ದು ಮಳೆಯ ನೀರಿನಲ್ಲಿ ತೊಯ್ತದೆ. ಇಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇದು ಯಾವುದೇ ಒಂದು ರೀತಿಯಲ್ಲಿ ಮಾಡುವುದನ್ನು ನಾವು ತಪ್ಪಿಸಬೇಕು. ಏನು ಕೇಳಿದ್ರೆ, ನೇರವಾಗಿ ಮಳೆಯ ನೀರು ಮತ್ತೆ ಬಿಸಿಲು ಬೀಳದ ಹಾಗೆ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ, ಒಂದು ಟರ್ಪಲ್ ಹಾಕಿ ಆದರೂ ಮುಚ್ಚಿಡಬೇಕು ಮಳೆಗಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ಏನ್ ಕೇಳಿದ್ರೆ, ಮಡಲು ಅಥವಾ ನಮ್ಮ ಅಡಿಕೆ ಸೋಗೆ ಏನಾದ್ರೂ ಮುಚ್ಚಿ ಹಾಕಿಟ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕೆ ಕೇಳಿದ್ರೆ, ನಮ್ಮ ಹತ್ರ ಸ್ಲರಿ ಇರ್ಬೋದು ಅಥವಾ ಸೆಗಣಿ ಇರ್ಬೋದು ಅಥವಾ ದನದ ತುಳಿತ ಅಂತ ಹೇಳಿದ್ರೆ ನಾವು ಗೊಬ್ಬರ ಅಂತ ಹೇಳ್ತೇವೆ, ಇದು ಇರ್ಬೋದು, ನೇರವಾಗಿ ಯಾವುದೇ ಕೃಷಿಗೂ ನೇರವಾಗಿ ಬಳಕೆ ಮಾಡುವಂತಿಲ್ಲ. ಮಡಕೆ ಮಾಡಿದ್ರೆ ಏನಾಗುತ್ತೆ ಕೇಳಿದ್ರೆ, ಇದರಿಂದ ವ್ಯತಿರಿಕ್ತ ಪರಿಣಾಮ ಜಾಸ್ತಿ ಬರ್ತದೆ. ಅಂದ್ರೆ ಅದು ಏನು ಗೊಬ್ಬರ ಅಂತ ಹೇಳುವಂತದ್ದು ಸಾರಯುಕ್ತವಾಗಿ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತುವನ್ನು ಅದು ಸರಿಯಾದ ರೀತಿಯಲ್ಲಿ ಕಳೆತ ಮೇಲೆ ಉಪಯೋಗ ಮಾಡಿದ್ರೆ, ಇನ್ನೂ ಸುಲಭವಾಗಿ ಹೇಳೋದಾದ್ರೆ ಗಿಡಗಳಿಗೆ ಆಹಾರವಾಗಿ ಆಹಾರ ರೂಪದಲ್ಲಿ ಪರಿವರ್ತನೆ ಮಾಡಿ ಕೊಟ್ಟದ್ದೇ ಆದ್ರೆ ಅದು ಬೇಗನೆ ಅದು ಗಿಡ ಹೀರ್ಕೊಳ್ಳಿಕ್ಕಾಗುತ್ತೆ, ತನ್ಮೂಲಕ ಇಳುವರಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕಾಗುತ್ತೆ. ಮೂಲ ಸ್ವರೂಪದಲ್ಲೇ ಕೊಟ್ಟವಾಗ ಏನಾಗುತ್ತೆ ಕೇಳಿದ್ರೆ, ಅದು ಪರಿವರ್ತನೆ ಆಗಿ ಕೊಡುವಷ್ಟರಲ್ಲಿ ಅದರಲ್ಲಿರುವಂತಹ ಸಾರಗಳು ಗಿಡದ ಬುಡದಲ್ಲಿ ಹಾಳಾಗುವಂತದ್ದು, ಅದೇ ರೀತಿ ಮಣ್ಣು ಹಾಳಾಗುವಂತಹದ್ದು, ನೀರು ಕಷ್ಮಲಾಗುವಂತಹದ್ದು ಸಾಧ್ಯತೆಗಳಿರ್ತವೆ. ಈ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕು ಕೇಳಿದ್ರೆ, ನಾನು ಆವಾಗ ಹೇಳಿದ ಹಾಗೇನೆ, ಮಾಡು ಅಥವಾ ಟರ್ಪಲಿನ ವ್ಯವಸ್ಥೆ ಮಾಡ್ಕೊಳ್ಬೇಕು. ಎಲ್ಲ ಏನು ದನದ ತುಳಿತ ಇರ್ಬೋದು, ಸೆಗಣಿ ಇರ್ಬೋದು, ಈ ಗೊಬ್ಬರವನ್ನು ಕಳಿಸ್ಬೇಕು. ಆ ಉಪ್ಪಿನಕಾಯಿಯನ್ನು ಯಾವ ತರ ಬರಣಿಯಲ್ಲಿ ಹಾಕಿ ಆ ಮಾವಿನ ಮಿಡಿಯನ್ನು ಹಾಕಿ ಉಪ್ಪಲ್ಲಿ